ಕುರಿತು ಕಾಫಿ ಬೆಳೆಗಾರರು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಮಖಾನ ಸಿದ್ದ ಆಹಾರೋತ್ಸವ ಮಹೋತ್ಸವಕ್ಕೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯ ಕೃಷಿ ಪಂಡಿತ್ ಪುರಸ್ಕೃತರಾದ ಎಚ್ ವಿಶ್ವೇಶ್ವರ ಸಜ್ಜನ್ ಅವರಿಂದ ವಿಚಾರ ಪ್ರಸ್ತಾಪದ ಮೊದಲ ಭಾಗವನ್ನು ಕೇಳ್ತೀರಾ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯ ಕೃಷಿ ಪಂಡಿತ ಎಚ್ ವಿಶ್ವೇಶ್ವರ ಸಜ್ಜನ್ ಅವರ ವಿಚಾರಗಳ ಮೊದಲನೇ ಭಾಗವನ್ನ ಕೇಳೋಣ. ಬಸ್ನಲ್ಲಿ ಕೂತ್ಕೊಂಡು ಆರಾಮಾಗಿ ಜರ್ನಿ ಮಾಡ್ತಾ ಇರಬೇಕಾದ್ರೆ ಈ ಏರಿಯಾದನ್ನೆಲ್ಲ ನೋಡ್ಕೊಂಡು ಕಣ್ಣು ತುಂಬಿಕೊಂಡು ಬಂದಿದ್ದೀನಿ. ಇದನ್ನೇ ಯಾಕೆ ಮಾತಾಡಬಾರದು ಅಂತಾನು ಅಂದ್ಕೊಂಡಿದ್ದೀನಿ. ನಾನು ಬಯಲಾಡ್ನೇನು. ನಮ್ಮ ಕಡೆ ಒಂದು ಮರ ಗಿಡ ಹೊಲದಾಗೆ ಬೆಳೆದಿತ್ತಂದ್ರೆ ಮೊದ್ಲು ಕಡಿಯಪ್ಪ ಅನ್ನೋದೇ ಗಿಡಗುದ್ಲಿ ತಾಂಡ್ ಮುಂಗಾರೆ ಹೋಗ್ತಾರೆ. ಹೊಲ್ದಾಗ ಒಂದು ಗಿಡನೂ ಬಿಡಲ್ಲ, ಎಲ್ಲ ಕಡದಾಕ್ತಾರೆ. ಬರೀ ಕೃಷಿ ಬೆಳೆಗಳನ್ನೇ ನಂಬಿಕೊಂಡಿದೀವಿ. ಈ ಕಡೆ ನೀವು ಬಹಳ ಜಾಣರು. ನೀವು ತೆಂಗಿನ ತೋಟಗಳಲ್ಲಿ ಅನೇಕ ತೋಟಗಳಲ್ಲಿ ಬರಬೇಕಾದ್ರೆ ರಾಗಿ ನೋಡಿಬಿಟ್ಟೆ. ನಾನು ಎಲ್ಲಿ ರಾಗಿ ತೆಂಗಿನ ತೋಟದ ಬೆಳೆದ ನೋಡಿದ್ದಿಲ್ಲ. ಇಲ್ಲಿ ಅನ್ನದ ಬೆಳೆಯಾಗಿ ರಾಗಿ ಬೆಳೀತಾ ಇದ್ದೀರಿ, ದುಡ್ಡಿನ ಬೆಳೆಯಾಗಿ ತೆಂಗು ಬೆಳೀತಾ ಇದ್ದೀರಿ. ಜಾಣರು ನೀವು. ನಮ್ದು ಒಂದೇ ಬೆಳೆ, ನಿಮ್ದು ಎರಡು ಬೆಳೆ ಆಯ್ತು. ಇಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇರೋದು ಏನಂತಂದ್ರೆ ಅನ್ನದ ಬೆಳೆ ಮತ್ತು ದುಡ್ಡಿನ ಬೆಳೆ ಇವೆರಡೂ ಇದಾವೆ. ಔಷಧಿ ಬೆಳೆಗಳನ್ನು ಜೊತೆಗೆ ಯಾಕೆ ಸೇರಿಸಬಾರದು ಅಂತ ಒಂದು ಭಾವನೆ ಬಂತು ನನಗೆ. ಇವು ಜೊತೆ ಜೊತೆಗೆ ಇದ್ ಬಿಟ್ರೆ ಔಷಧೀಯ ಪರಂಪರೆ ನಮ್ಮ ದೇಶ. ಯಾವ್ಯಾವ ಹಬ್ಬದಾಗ ಏನೇನು ಅಡಿಗೆ ಮಾಡಬೇಕು ಅನ್ನೋದು ಹೆಣ್ಮಕ್ಳಿಗೆ ಗೊತ್ತು. ಅದೇ ಉಗಾದಿ ಹಬ್ಬದಾಗ ಮಾಡ್ತಕ್ಕಂತ ಅಡಿಗೆ ಬೇವು ಬೆಲ್ಲ ತಂಪು ಕಾರಕ. ಆಗ ದೇಹ ಉಷ್ಣ ಜಾಸ್ತಿ ಇರುತ್ತೆ ತಂಪು ಮಾಡಲಿಕ್ಕೆ. ಆಷಾಢ ಬಂತು ಅಂತಂದ್ರೆ ಸ್ವಲ್ಪ ಗಾಳಿ ಜಾಸ್ತಿ, ಶೀತ ಗಾಳಿ ನಮ್ಮ ದೇಹಕ್ಕೆ ಬಡಿತತೆ. ಅವಾಗ ನಾವು ಉಪಯೋಗಿಸೋದು ಏನು ಅಂತಂದ್ರೆ ಹುಳ್ಳಿಕಾಳು ಸಾರು, ಮೊಳಕೆ ಹುಳ್ಳಿಕಾಳು ಸಾರು ಇಂಥದ್ದು. ಸಿಟ್ಟುಗನಿ ಸಿಳುಗಾಳಿ ಬೀಸಿ ಬೀಸಿ ಹೊಡಿಬೇಕಾದ್ರೆ ಏಸಿ ನನ್ನ ಜೀವ ಹೋಗ್ಲಿಲ್ಲ ನಾಲ್ಕು ನಾಲ್ಕು ಮುದ್ದೆ ಅಂತ ಗಾದೆ. ಆಮೇಲೆ ಶ್ರಾವಣ ಬರ್ತು, ಅವಾಗೂ ಸ್ವಲ್ಪ ಶೀತ ಗಾಳಿ ಜೊತೆ ಜೊತೆಗೆ ಇರ್ತತೆ. ಅವಾಗ ಏನಾಗುತ್ತೆ, ಉಂಡಿಗಳನ್ನು ಮಾಡ್ತಾರೆ ಎನರ್ಜಿ. ನಮ್ಮ ದೇಶದ ಆಹಾರ ಪರಂಪರೆ ಹೇಗಿದೆಯಲ್ಲ. ಆಮೇಲೆ ಇನ್ನೊಂದು ದುಃಖಕರವಾದ ಸಂಗತಿ ಆಗುತ್ತೆ, ಇದು ಹೆಂಗೋ ಜಾವಗಲ್ ಹೇಗೋ ಹಾಗೇನೆ ನಮ್ಮದು ಪಕ್ಕದಲ್ಲಿ ಹೊಸಹಳ್ಳಿ ಅಂತ. ಮೊದಲು ಬಹಳ ವರ್ಷಗಳಿಂದ ಬೇಕರಿ ಮಾಡಿದ್ದೆ, ಬೇಕರಿ ಬಿಟ್ಟು ಕೃಷಿಗೆ ಬಂದೆ. ಅವಾಗ ಚಿಕ್ಕ ಜೋಗಳಿಗೆ ಒಂದು ಬೇಕರಿ ಇತ್ತು, ಹೊಸಹಳ್ಳಿಯಲ್ಲಿ ಚಿಕ್ಕದೊಂದು ಬೇಕರಿ ಇತ್ತು. ಇವಾಗ ಅಲ್ಲೇ 26 ಬೇಕರಿಗಳು, ಒಂದು ಬೇಕರಿ ಇದ್ದದ್ದು 26 ಬೇಕರಿಗಳು. ಯೂನಿವರ್ಸಿಟಿಗಳಲ್ಲಿ ಬೇಕರಿ ಖಾದ್ಯಗಳ ಪರಿಚಯಕ್ಕೆ ತರಬೇತಿಗಳು, ನಮ್ಮ ಉಂಡೆ ತರಬೇತಿ, ನಮ್ಮ ಪ್ರಾದೇಶಿಕ ಆಹಾರ ಪದ್ಧತಿ ತರಬೇತಿ. ಆಹಾರನೇ ಔಷಧಿ ಆಗಿತ್ತಲ್ಲ ಹಿಂದೆ, ಈ ತರಬೇತಿಗಳು ಯಾಕೆ ನಾವು ಕೊಡ್ತಾ ಬರಬಾರದು? ಅದೇನೆ ಈ ಶ್ರಾವಣ ಆದ್ಲೆ ಅಪ್ಪನ ಹಬ್ಬ ಬರುತ್ತೆ. ಅಪ್ಪ ಅಂದ್ರೆ ನಮಗೆ ಗಣಪ ಅಪ್ಪಲ್ಲ, ಗ್ರಾಮೀಣ ಪ್ರದೇಶದವರಿಗೆ ಜೋಕಪ್ಪ ಅಪ್ಪ. ಜೋಕುಮಾರ ಅಂತ ಅಂತಾರೆ. ಅದು ಏಳೆಂಟು ದಿನ ಹಳ್ಳಿ ಹಳ್ಳಿ ತಿರುಕೊಂಡು ಬರುತ್ತೆ, ಅದನ್ನ ಮುಕ್ತಾಯ ಮಾಡ್ತಕ್ಕಂಥದ್ದು, ನೀರು ಕಾಣಿಸ್ತಕ್ಕಂಥ ಹಬ್ಬ ಆಗುತ್ತೆ. ಅಪ್ಪನ ಹಬ್ಬ ಬರಬೇಕು, ಹೊಟ್ಟೆ ಪಾಪ ಅರಿಬೇಕು ಅಂತ ಗಾದೆ ಇದೆ. ಅಪ್ಪ ಅಂದ್ರೆ ಜೋಕಪ್ಪ, ಅವಾಗೆಲ್ಲ ಬೆಳೆಸೆ ತೆನೆಗಳಾಗಿರ್ತವೆ, ಒಡೆ ತೆನೆಗಳು ಬಂದಿರ್ತವೆ, ಅನೇಕ ಅಲಸಂದಿ ಕಾಯಿ ಸಿಗುತ್ತೆ, ಜೋಳದ ಬೆಳೆಸೆ ಸಿಗುತ್ತೆ, ಸಜ್ಜೆ ಬೆಳೆಸೆ ಸಿಗುತ್ತೆ, ಆಗ್ಲೇ ತೇಂಗಾ ನೀರ್ಗಾಯಿ ಆಗಿ ತಿನ್ನಕ್ಕೆ ಆಗಲೇ ಬಲಿತಾ ಇರ್ತವೆ. ಹೊಲ್ದಕ್ಕೆ ಹೋಗ್ಬಿಟ್ರು ಸಾಕು, ಎಲ್ಲ ಏನೇನೋ ತಿಂದು ಹೊಟ್ಟೆ ತುಂಬಿಸ್ಕೊಂಡೇ ಬಿಡ್ತೀವಿ ನಾವು. ಸಾಯಂಕಾಲ ಊಟ ಕಡಿಮೆನೆ. ಶಿವರಾತ್ರಿ ಬಂತಂದ್ರೆ ಬೇಲದ ಹಣ್ಣು ಶಿವನಿಗೆ ಅಭಿಷೇಕ ಅಂತೀವಿ, ಅದೇ ರಾಮನವಮಿಗೆ ಬೇಲದ ಹಣ್ಣಿನ ಪಾನಕ ಅಂತ ಅಂತೀವಿ. ಈ ರೀತಿ ಅನೇಕ ಒಂದು ಔಷಧೀಯ ಪರಂಪರೆ ಆಗಿರೋದ್ರಿಂದ ಅನ್ನ ಮತ್ತು ಈ ಮರ ಬೇಸಾಯದ ಜೊತೆಗೆ ಈ ಔಷಧಿ ಬೆಳೆಗಳು ನಮ್ಮ ಆಹಾರ ಪರಂಪರೆನು ಈ ರೀತಿ ಬದಲಾವಣೆ ಆಗ್ತಕ್ಕಂತ ಒಂದು ಪ್ರಕ್ರಿಯೆಯಲ್ಲಿ ಮಹಿಳೆಯರು ದೊಡ್ಡ ಪಾತ್ರ ವಹಿಸ್ತೀರಿ. ಅಗ್ರಿಕಲ್ಚರ್ ಈಸ್ ಬೇಸ್ ಆಫ್ ಕಲ್ಚರ್ ಅಂತಾರೆ. ಎಲ್ಲಾ ಕಲ್ಚರ್ಗೆ ಮೂಲ ಯಾವುದು ಅಂತಂದ್ರೆ ಅಗ್ರಿಕಲ್ಚರ್. ಅನೇಕ ಕಲ್ಚರ್ಗಳಿಗೆ ಇದು ಫೋಕಸ್ ಕೊಡುತ್ತೆ. ಹತ್ತಿ ಬೆಳೆದ್ರೆ ಹತ್ತಿ ಬಟ್ಟೆ ಆಗದಿಲ್ಲಿ, ಕಬ್ಬು ಬೆಳೆದ್ರೆ ಬೆಲ್ಲ ಆಗದಿಲ್ಲಿ, ಅನೇಕ ಕಾರ್ಖಾನೆಗಳಿಗೆ ಕಚ್ಚಾ ಸಾಮಗ್ರಿ ಒದಗಿಸದೆ ಈ ಒಂದು ಕೃಷಿ. ಹೀಗೆ ನಮಗೆ ಕೃಷಿ ಬಹಳ ವಿಶಾಲವಾಗಿ ಹೋಗ್ತಾ ಇದೆ. ಇದನ್ನ ನಾವು ಕೆಟ್ಟದ್ದಲ್ಲ, ನಾವು ಅನ್ನ ಕೊಡೋದ್ರ ಜೊತೆಗೆ ಔಷಧಿ ಕೊಡೋದ್ರ ಜೊತೆಗೆ ಇನ್ನೊಂದು ಪ್ರಾಣ ಕೊಡ್ತಾ ಇದೀವಿ. ಪ್ರಾಣ ಅಂತಂದ್ರೆ ನಾವು ಆಕ್ಸಿಜನ್ ಫ್ಯಾಕ್ಟರಿಗಳು ಯಾವು? ರೈತರ ಹೊಲಗಳೇ. ಅವ ಎಲ್ಲ ಬಿಡ್ತಕ್ಕಂತ ಗಾಳಿ ಎಲ್ಲಿಂದ ಬರುತ್ತೆ ನಮಗೆ? ಪ್ರಕೃತಿಯಿಂದನೂ ಬರುತ್ತೆ. ರೈತ ಬೆಳಿತಕ್ಕಂತ ಬೆಳೆಗಳಿಂದ ಆಕ್ಸಿಜನ್ ಬಿಡುಗಡೆ ಆಗುತ್ತಲ್ಲ. ಇದಕ್ಕೆ ಯಾರಾದ್ರೂ ನಾವು ರಾಯಲ್ಟಿನ ಕೇಳಿದೀವ? ಯಾರು ಒಂದು ರಾಯಲ್ಟಿನೂ ನಾವು ಕೇಳಿಲ್ಲ. ನಮ್ಮ ವಸ್ತುಗಳಿಗೆ ಒಂದು ಯೋಗ್ಯವಾದ ಬೆಲೆನೂ ಇಲ್ದಂಗೆ ಆಗ್ತಾ ಇದೆ. ಅದರಲ್ಲಿ ಬಹಳ ಜನ ಸೋಲ್ತಾ ಇದೀವಿ, ಜಾಣರೇನು ಸ್ವಲ್ಪ ಬದುಕ್ತಾ ಇದೀವಿ. ಈ ಬೆಲೆ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ, ನನ್ನ ಅನುಭವದಲ್ಲಿ ನಾನು ಚಿಕ್ಕನಿದ್ದಾಗ 1 ರೂಪಾಯಿ ಕೂಲಿ ಕೊಟ್ಟೆ, ನಮ್ ಚಿಕ್ಕಪ್ಪ 12 ಅಣಿ ಕೂಲಿ ಕೊಡ್ತಾ ಇತ್ತು, 4 ಅಣಿ ಜಾಸ್ತಿ ಮಾಡಿಬಿಟ್ಟೆ ನಾನು, ಬಹಳ ಬಯಸ್ಕೊಂಡೆ ಊರಾಗೆ. ಆದ್ರೆ ಅವತ್ತು 1 ರೂಪಾಯಿಗೆ 1 ಸೇರು ರಾಗಿ ಇತ್ತು, ಗದ್ದೆ ಸಸಿ ಹಾಕಕ್ಕೆ 2 ಸೇರು ಕೂಲಿ ಕೊಡ್ತಾ ಇದ್ವಿ. ಈಗ ಆ ಕೂಲಿ 500 ರೂಪಾಯಿಗೆ ಹೋಗಿತ್ತು. ಅಂದ್ರೆ ಕಾರ್ಮಿಕರ ಬೆಲೆ 500 ಪಟ್ಟು ಹೆಚ್ಚಾತು. ಅದನ್ನ ಇವತ್ತು 1 ಕೆಜಿ ರಾಗಿ ಬೆಲೆ ಏನಿದೆ? 40 ರೂಪಾಯಿ ಇದೆ, 50 ರೂಪಾಯಿ ಇದೆ. ಕೃಷಿ ವಸ್ತುಗಳ ಬೆಲೆ 50-60 ಪಟ್ಟು ಹೆಚ್ಚಾಗಿರ್ಬೋದು. ಅದೇ ಕಾರ್ಮಿಕರ ಬೆಲೆ, ಆಮೇಲೆ ಪರಿಕರಗಳ ಬೆಲೆ, ವೆಚ್ಚದ ಬೆಲೆ ಅತಿ ಜಾಸ್ತಿ ಆಗಿರೋದ್ರಿಂದ ರೈತರು ವಿಮುಖರಾಗ್ತಾ ಇದ್ದಾರೆ. ಈ ರಂಗನೆ ಬಿಟ್ಟು ಕೆಲವರು ಹತಾಶರಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮಗೆ ರೈತರಿಗೆ ಬೆಲೆ ಕೊಡೋರು ಯಾರು? ಬೆಲೆ ಯಾರು ಕೊಡಲ್ಲ, ನಮ್ ಬೆಲೆ ನಾವೇ ಕಂಡ್ಕೋಬೇಕು. ನಾವು ರೈತರು ಆನೆ ಇದ್ದಂಗೆ, ಆನೆ ಬಿದ್ರೆ ಎದ್ದೇಳ್ಸಕ್ ಆಗಲ್ಲ, ಕುರಿನೋ ಕತ್ತೆನೋ ಬಿದ್ರೆ ಎದ್ದೇಳಿಸ್ಬೋದು, ಆನೆ ಎತ್ತಕ್ ಆಗಲ್ಲ. ನಮಗೆ ನಮ್ಮ ಶಕ್ತಿಯಿಂದಲೇ ನಾವ್ ಎದ್ದೇಳ್ಬೇಕು. ನಮ್ಮ ಶಕ್ತಿಯಿಂದಲೇ ನಾವ್ ಎದ್ದೇಳ್ಬೇಕಂದ್ರೆ ನಮಗೆ ಸುಲಭ ತಂತ್ರಗಳು ಸಿಗಬೇಕು. ಏನು ಸುಲಭ ತಂತ್ರಗಳು? ಕೃಷಿ ನನ್ನ ಅನಿಸಿಕೆಯಲ್ಲಿ ವೆಚ್ಚದಾಯಕ ಆಗಿದೆ. ನಮಗೆ ಗೊತ್ತಿಲ್ಲದಲ್ಲೇ ನಾವು ಮಾಯಮ್ಮನ ಬೆನ್ನತ್ತಿ ಬಿಟ್ಟಿದೀವಿ, ಭೂಮಮ್ಮನ ಬೆನ್ನತ್ತಿಲ್ಲ. ಭೂಮಮ್ಮ ಅಂತಂದ್ರೆ ಈ ಭೂಮಿ ನಮಗೆ ಅನ್ನಪೂರ್ಣೇಶ್ವರಿ, ಆದ್ರೆ ಮಾಯಮ್ಮ ಅಂತಂದ್ರೆ ಈ ಒಂದು ಔಷಧಿಗಳು, ಈ ಒಂದು ಬೀಜಗಳು, ಈ ಒಂದು ಯಂತ್ರಗಳು, ಈ ಒಂದು ಪರಿಕರಗಳು. ಏನೇ ವೆಚ್ಚ ಕಡಿಮೆ ಆಗುತ್ತೆ ಅಂತಂದ್ರೂ ನಮ್ ಜೋಬ್ ಖಾಲಿ ಮಾಡಿಸವೇ ಹುಟ್ಟಿದ್ವಿ, ನಮ್ ಜೋಬ್ ತುಂಬಿಸ್ಲಿಲ್ಲ. ಖಾಲಿ ಮಾಡೋದಕ್ಕಿಂತ ತುಂಬಿಸ್ತಕ್ಕಂತ ಬೇಕಾಗಿತ್ತು ನಮಗೆ. ಎಲ್ಲರೂ ಸೇರಿ ಕೃಷಿ ಅಭಿವೃದ್ಧಿ ಆಗಿದೆ. ಇಲ್ಲಿ ವಿಜ್ಞಾನಿಗಳ ಪಾತ್ರ, ಯೂನಿವರ್ಸಿಟಿ ಪಾತ್ರ, ಎಲ್ಲರ ಪಾತ್ರನೂ ಇದೆ, ಕೃಷಿ ಅಭಿವೃದ್ಧಿ ಆಗಿದೆ. ಆದ್ರೆ ಕೃಷಿಕ ಅಭಿವೃದ್ಧಿ ಆಗಿದ್ದಾನೆ ಅಂತಂದ್ರೆ ಕೆಲವು ಬೆರಳೆಣಿಕೆ ವಷ್ಟು ಮಾತ್ರ ಕೃಷಿಕರ ಅಭಿವೃದ್ಧಿ ಆಗಿದ್ದೇವೆ. ಆದ್ರೆ ಸಂಖ್ಯೆ ನೋಡ್ಕೊಂತ ಬಂದ್ರೆ ಬಹಳ ಕೃಷಿಕರು ಹೀನಾಯ ಸ್ಥಿತಿಗಳಿದೀವಿ. ಎಲ್ಲ ರೈತರು ನೀನು ITI ಮಾಡಪ್ಪ ಅಂತಂದ್ರು ನಾವ್ ಪಟ್ಟಣಕ್ಕೆ ನಮ್ಮ ಮಕ್ಕಳನ್ನ ವಲಸೆ ಕಳಿಸ್ತಾ ಇದೀವಿ, ನೀನ್ ಇದನ್ನ ಮಾಡಬೇಡಪ್ಪ, ಯಾಕಂದ್ರೆ ಇದರಲ್ಲಿ ನಷ್ಟ ಇದೆ. ದಡ್ರಲ್ಲ ಹಳ್ಳಿ ಉಳಿದಕ್ಕೆ ಹಳ್ಳಿಗಳು ಉದ್ಧಾರ ಹೇಗಾಗುತ್ತೆ? ಅದಕ್ಕೆ ಜಾಣರು ಕೃಷಿಗಿಳಿಯಬೇಕು. ಓದಿ ಇರ್ತಕ್ಕಂಥದ್ದು ಜಾಣತನಕ್ಕೆ ಹೊರತು ನೌಕರಿಗಾಗಿ ಅಲ್ಲ. ಮನಬುದ್ಧಿ ಶೀಲಗಳ ವಿಕಾಸಿಸುವಂತ ಚಾಕರಿ ಹುಡುಕುತ್ತಾ ಓಡಿ ಹೋಗಲು ತಡೆದು ತನ್ನ ಕಾಲ್ ಮೇಲೆ ತಾನು ನಿಲ್ಲುವಂತೆ ಮಾಡುವ ವಿದ್ಯೆಯೂ ಬೇಕು ನಮಗೆ ಎಂದು ಅಂತ. ನಾವು ಈ ಕೃಷಿಯಲ್ಲಿ ಉದ್ಯೋಗ ಅವಕಾಶಗಳು ಸಾಕಷ್ಟಿದ್ದಾವೆ. ನನ್ನದಿರೋದು ಸೌಳು ಭೂಮಿ, ಕರಳು ಭೂಮಿ. ಆದ್ರೆ ಇವಾಗ ನಮ್ಮ ಕುಟುಂಬ ನಾವು ಎಂಪ್ಲಾಯ್ಮೆಂಟ್ ಎಷ್ಟು ರೀಚ್ ಮಾಡಿದೀವಿ ಅಂತಂದ್ರೆ 130 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ನಾವು. ಕೃಷಿಯಲ್ಲಿ ಉದ್ಯೋಗ ಅವಕಾಶಗಳು ಬೇಕಾದಷ್ಟೇ ಇದಾವೆ. ಅದನ್ನು ನೋಡ್ತಕ್ಕಂಥ ದೃಷ್ಟಿಕೋನಗಳನ್ನ ನಮ್ಮ ಮಕ್ಕಳಿಗೆ ಬೆಳೆಸಬೇಕು, ಅದರ ಆದಾಯ ಮಾಡ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಬೆಳೆಸಬೇಕು. ಇದನ್ನ ಬಿಟ್ಟು ನಾವು ಬರೀ ಇಂಡೋರ್ ಇಂಡೋರ್ ಇಂಡೋರ್ ಎಜುಕೇಷನ್ ಅಂತ ನಮ್ಮ ಮಕ್ಕಳನ್ನ ಕಳಿಸ್ಬಿಟ್ಟು ಔಟ್ಡೋರ್ ಎಜುಕೇಷನ್ನೇ ಕೊಡಲಿಲ್ಲ. ಹೇಗಿದೆ ಸಾಧಕ ರೈತರ ಕಡೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರ ಯಶೋಧಗಾದಿಗಳು ತೋರಿಸ್ಬೇಕು, ಆ ಕೃಷಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿರೋದಕ್ಕೆ ಸಾಕಷ್ಟು ಸಾಕಷ್ಟು ಜನ ಇವತ್ತು ಸಾಧನೆ ಮಾಡಿರೋದು ಸಿಗ್ತಾರೆ. ಅದಕ್ಕೆ ಎಲ್ಲೆಲ್ಲೋ ನಾವು ಟೂರ್ ಅಂತ ಹೋಗ್ತೀವಲ್ಲ, ಕೃಷಿಕರಿಗೆ ಕೃಷಿ ಕ್ಷೇತ್ರಗಳೇ ದೇವಸ್ಥಾನಗಳು. ಈ ರೀತಿ ನಾವು ಆಗಿಂದಾಗೆ ಎಲ್ಲೆಲ್ಲೋ ವಿಲಾಸಿಯಾಗಿ ಹೋಗಿ ಹೋಗಿ ಎಲ್ಲೆಲ್ಲೋ ಬರ್ತೀವಲ್ಲ, ಹಾಗೆ ಸಾಧಕ ಕೃಷಿಕರನ್ನ ಭೇಟಿ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೈತರ ಮಕ್ಕಳಿಗೆ ರೈತರಿಗೆ ಆಗಬೇಕು. ಅವಾಗ ಏನಾಗುತ್ತೆ, ಪರಿವರ್ತನೆ ಜಗದ ನಿಯಮ ಅಂತ. ನಾನು ಮೊನ್ನೆ ತಿಪ್ಟೂರ್ ಹತ್ರ ಅಕ್ಷಯ ಕಲ್ಪಕ್ಕೆ ಹೋಗಿದ್ದೆ, ಏನು ಅದ್ಭುತ ಸಾಧನೆ ಮಾಡಿಬಿಟ್ಟಾರ್ರಿ ಗುರುವೆ. ನಾನು ಹೋದಿನ 250 ಜನ ವಿಸಿಟರ್ಸ್ ಬಂದಿದ್ರಲ್ಲಿ, ಅಂದ್ರೆ ಕೃಷಿನ ಯಾವ ಮಟ್ಟಕ್ಕೆ ನಾವು ತಗೊಂಡೋಗ್ಬೋದು, ನಿರಂತರ ಬದುಕು ಹೇಗ್ ಮಾಡ್ಬೋದು, ಉದ್ಯೋಗ ಸೃಷ್ಟಿನ ಹೇಗ್ ಮಾಡ್ಬೋದು, ನಾವು ದನ ಕಾಯ ಕೆಲಸ ಅಂತಂದ್ರೆ ಅದನ್ನ 12 ಗಂಟೆ ಮಾಡಬೇಕಾಗತ್ತೆ, ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲ. ಅದನ್ನ ಕಡಿಮೆ ಅವಧಿಯಲ್ಲಿ ಹೆಂಗ್ ಮಾಡ್ಬೋದು, 3-4 ಸಲ ಮೇವು ಹಾಕೋದು, 3-4 ಸಲ ನೀರ್ ಕುಡಿಸೋದು, ಇದೆಲ್ಲ ಮಾಡ್ತೀವಿ ನಾವು. ಅದನ್ನ ಒಂದೇ ಸಲ ಮೇವು ಹಾಕೋದು, ನೀರ್ ಎಲ್ಲಿರ್ತಾವ ಅಲ್ಲಿ ಬಿಟ್ಬಿಡೋದು, ಅವನೇ ಅಡ್ಡಾಡಿಕೊಂಡಿರ್ತಕ್ಕಂಥದ್ದು. ಸರಳ ಸರಳ ತಂತ್ರಗಳು ಇವತ್ತು ಆವಿಷ್ಕಾರ ಆಗಿದಾವೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತ ಅದನ್ನ 3-4 ಗಂಟೆಗೆ ತಂದಿದ್ದಾರೆ. 12 ಗಂಟೆಗೆ ಇರೋ ಕೆಲಸ ಇನ್ನು ಎಷ್ಟು ಗಂಟೆ ನಮ್ಗೆ ಉಳಿತು, ಆ ಗಂಟೆಗಳನ್ನ ಕೆಲಸನ ನಾವು ಮೌಲ್ಯವರ್ಧನಾ ತಂತ್ರಗಳಲ್ಲಿ ಬಳಕೆ ಮಾಡಬಹುದು, ಆಮೇಲೆ ವ್ಯಾಪಾರ ತಂತ್ರಗಳಲ್ಲಿ ಬಳಕೆ ಮಾಡಬಹುದು. ಈ ರೀತಿ ಕೃಷಿಯನ್ನು ನಾವು ಅದ್ಭುತವಾಗಿ ಸೃಷ್ಟಿ ಮಾಡ್ತಕ್ಕಂಥ ಕೃಷಿ ಪ್ರವಾಸೋದ್ಯಮ, ಕೃಷಿ ಕ್ಷೇತ್ರಗಳು ಪ್ರವಾಸ ಕೇಂದ್ರಗಳ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಜಾಂಡು ಕೃಷಿಗೆ ಬಂದ್ರೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಇವತ್ತು ನಿರ್ಮಾಣ ಆಗಬೇಕಾಗಿದೆ. ಸಾಕಷ್ಟು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಬಹುದಲ್ಲ. ಹೀಗೆ ನನ್ನದಿರೋದು ಸೌಳು ಭೂಮಿ ಕರಳು ಭೂಮಿ, ನೆಚ್ಚಿದ್ದೇನಂದ್ರೆ ಕಾಡು ಜಾತಿ ಗಿಡಗಳು. ಸೌಳು ಭೂಮಿಗೆ ಏನು ಬೆಳೆಯಲ್ಲ ಅಂತ ಬೇಲದ ಹಣ್ಣಿನ ಮರ ಹಾಕಿದೆ ನಾನು. ಅದು ನಾನೇ ಕೊಟ್ಟ, ನಾನೇ ಹಾಕಿ ಬೆಳೆಸಿರ ಬೇಲದ ಹಣ್ಣಿದು. ಇದು 650 ಗ್ರಾಂ ಬರುತ್ತೆ ಒಂದು ಬೇಲದ ಹಣ್ಣು. ಇದು ಇಲ್ಲಿನೂ ಚೆನ್ನಾಗಿ ಬೆಳೀತತಿ ವಾತಾವರಣಕ್ಕಂತ ನನಗನಿಸ. 4 ತೆಂಗಿನ ಗಿಡಗಳ ಮಧ್ಯದಲ್ಲಿ ಇದನ್ನ ನೆಟ್ರೆ ನೀವು ತೆಂಗಿಗಿಂತ 4 ಪಟ್ಟು ಆದಾಯ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಕಪಿತ್ತ ಅಂದ್ರೆ ಬೇಲದ ಹಣ್ಣು, ಜಂಬು ಅಂದ್ರೆ ನೇರಳೆ ಹಣ್ಣು. ನಮ್ಮ ದೇಶದ ಹಣ್ಣುಗಳಿವೋ ಇವನ್ನ ನಾವು ಕಳ್ಕೊಂಡು ಬಿಟ್ಟಿದ್ವಿ. ವಿನಾಶದ ಹಂಚಿನಲ್ಲಿರುವ ಸಸ್ಯ ಪ್ರಭೇದಗಳಲ್ಲಿ ಈ ಬೇಲನ್ನು ಒಂದು. ಇದನ್ನ ನಾವು ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ಇದರಲ್ಲಿ ಇರ್ತಕ್ಕಂಥ ಪೆಕ್ಟಿನ್ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ, ರೈಬೋಫ್ಲಿಮಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಎಷ್ಟೇ ಹೀಟ್ ಇದ್ರೂ ತಂಪುಕಾರಕ, ನಂಜುಹರ, ಪಿತ್ತಹರ, ಅದ್ಭುತ ಔಷಧಿಗಳ ಭಂಡಾರ. ಗಣಪತಿಗೆ ಬೇಕಂತ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಮ್ ಅಂತ ಹೇಳಿದ್ವಿ. ಜೊತೆಗೆ ಶಿವರಾತ್ರಿ ಬಂದೇಟ್ಲೆ ಬೇಲದ ಹಣ್ಣಿನ ಹಣ್ಣು ಶಿವನಿಗೆ ಅಭಿಷೇಕ ಅಂತ ಪ್ರಿಯ. ಅದೇನೆ ಯುಗಾದಿ ಆಗಿ ನವಮಿ ಬಂತು ಅಂತಂದ್ರೆ ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ. ಆಮೇಲೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ರ ಬರ್ಪಿ ಪ್ರಸಾದವಾಗಿ ಕೊಡ್ತಾರಂತೆ. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಗೊಡಚಿ ವೀರಭದ್ರ ಸ್ವಾಮಿ ಜಾತ್ರೆ ಅಂತ ಆಗುತ್ತೆ. ಈ ಕರ್ನಾಟಕದ ನಾನಾ ಮೂಲೆಗಳಿಂದ ಎಲ್ಲಾ ಮರಗಳು ಬೇಲದ ಹಣ್ಣು ಗೊಡಚಿಗೆ ಸುಯಿ ಅಂತ ಹೋಗ್ತವೆ, 100 ಲೋಡ್ ಮಾರಾಟ ಆಗುತ್ತೆ. ವಿನಾಶದ ಹಂಚಿನಲ್ಲಿರುವ ಸಸ್ಯ ಪ್ರಭೇದ, ಇದನ್ನ ವಾಣಿಜ್ಯ ಬೆಳೆಯಾಗಿ ನಾವು ಸ್ವೀಕರಿಸಿದ್ರೆ, ನಾವು ವಿಶ್ವಕ್ಕೆ ಇದನ್ನ ಕೊಡ್ತಕ್ಕಂತ ಚಿಂತನೆ ಮಾಡಿದಾಗ, ಕಾಫಿಯಲ್ಲಿ ಕೆಫಿನ್ ಇದೆ, ಟೀಯಲ್ಲಿ ಟ್ಯಾನಿನ್ ಇದೆ, ಎಲ್ಲರೂ ಕುಡಿತಾ ಇದೀವಲ್ಲ. ಬೇರೆ ದೇಶದವರು ತಂದ್ರು ನಾವು ಮಾಡಿದ್ವಿ, ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಇದ್ರಾಗ ಅದ್ಭುತ ಔಷಧಿಗಳ ಭಂಡಾರ. ಇದನ್ನ ನಮ್ಮ ದೇಶದ ಹಣ್ಣು ಇದನ್ನು ವಿಶ್ವಕ್ಕೆ ಕೊಟ್ಟಾಗ ಈ BP ಶುಗರ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇದೆವಲ್ಲ. ಇದನ್ನೆಲ್ಲ ಮಾಡುವವರು ಯಾರು? ನೀವೇ, ಯು ಆರ್ ಕ್ರಿಯೇಟರ್ಸ್. ಇದು 5ನೇ ವರ್ಷ ಬೆಳೆ ಬಂದಿರತಕ್ಕಂತ ಫಸಲು. ಅಡಿಗೆ ಹೇಗೆ ನಿಮ್ಗೆ 5 ವರ್ಷಕ್ಕೆ ಚಾಲ ಆಗುತ್ತೋ, ಈಗ ಗ್ರಾಫ್ಟೆಡ್ ಗಿಡ ಬಂದಿದ್ದಾವೆ, 5 ವರ್ಷಕ್ಕೆ ಚಾಲು. ಇದನ್ನು ಮಳೆಗೆ ಬೆಳೀತತೆ, ಮಳೆಗೆ ಉಳಿತತೆ, ಯಾವ ನೀರಾವರಿ ಅವಶ್ಯಕತೆ ಇಲ್ಲ. ಇದ್ರೆ ಇನ್ನೂ ಜಾಸ್ತಿ ಬಿಡುತ್ತೆ, ತೂಕ ಜಾಸ್ತಿ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಅಡವಿ ಅಡುತ್ತಾಯಿ ಮನೆ ಮಲತಾಯಿ ಅಂತ ಕಾಡು ಜಾತಿ ಗಿಡಗಳನ್ನ ನಾವು ಇಂಥವನ್ನೆಲ್ಲ ನಾಡಿಗೆ ಹಾಕಿಬಿಟ್ರೆ ಸಮೃದ್ಧರಾಗ್ಲಿಕ್ಕೆ ಅನುಕೂಲ ಆಗುತ್ತೆ, ಕೃಷಿ ವೆಚ್ಚ ತಗ್ಗುತ್ತದೆ. ಮೇನ್ ಏನಂದ್ರೆ ಕೃಷಿ ವೆಚ್ಚ ತಗ್ಗಿಸುವ ತಂತ್ರಗಳು ನಿರ್ಮಾಣ ಆಗಬೇಕು. ವೆಚ್ಚಕ್ಕಾಗಿ ಜವಾಬ್ದಾರಿ ಅದು, ಆ ವೆಚ್ಚನೆ ಮಾಡದಾಗಿದ್ರೆ ದುಡ್ಡು ನಮಗೆ ಉಳಿತತೆ. ಅವಾಗ ಯಾವ ಬೆಲೆ ಸಿಕ್ಕರೂ ರೈತನಿಗೆ ಲಾಭನೇ. ವೆಚ್ಚ ತಂತ್ರಗಳು ನಾವು ನಿರ್ಮಾಣ ಆಗಿರೋದ್ರಿಂದ ಲೆಕ್ಕನ ನಾವು ಮಾತಾಡ್ತಾ ಇದೀವಿ. ಮಳೆಗರೆದ ಹನಿ ಹನಿಗೆ ಭೂತಾಯಿ ಬರವಳೆ ಲೆಕ್ಕ, ಚಿಗುರೆಡೆದ ಎಲೆ ಎಲೆಗೆ ವನದೇವಿ ಇಡುವಳೆ ಲೆಕ್ಕ, ಕೂಡುವ ಕಳೆಯುವ ಈ ಲೆಕ್ಕ, ಕೂಡದ ಕಳೆಯದ ಆ ಲೆಕ್ಕ, ಯಾರಿಗೆ ಬೇಕು ಈ ಲೆಕ್ಕ, ಶುಭ ಮಂಗಳ ಸಿನಿಮದ ಆಡಿ. ಹೀಗೆ ನಾವು ವೆಚ್ಚರಹಿತ ಕೃಷಿ ತಂತ್ರಗಳು ಏನಪ್ಪ ಅಂದ್ರೆ ಕಾಳು ಜಾತಿ ಗಿಡಗಳು. ಇದು ಒಂದೇ ಅಲ್ಲ, ಇಂಥ ಸೀತಾಫಲ ಇದೆ ನಮ್ಮ ಏರಿಯಾದಲ್ಲಿ. ಈ ಹಣ್ಣಿನ ಜ್ಯೂಸು ಎಲ್ಲರೂ ಕುಡಿದ್ರೆ, ಎಷ್ಟೋ ಜನ ಕುಡಿದಿದ್ದೀರಿ, ಹೇಗಿತ್ತು ತಾಯಿ? ಬರೀ ಚೆನ್ನಾಗಿದ್ದಿಲ್ಲ, ಸೂಪರ್ ಅನ್ನೋ ಶಬ್ದ ಬಂತಿಲ್ಲಿ. ನನಗೂ ಬಹಳ ಖುಷಿ ಆಗೋದು, ನಾನು ಇದನ್ನು ಸವಿದಿದ್ದೀನಿ. ಒಂದೆರಡು ಹೊಂಡನ ಹಿಡ್ಕೊಂಡು ಹೋಗೋಣ ಅಂತ ಬೆಳಗಿನ ಜಾವಕ್ಕೆ ಎದ್ದು ಇವನ್ನ ಪ್ಯಾಕ್ ಮಾಡ್ಕೊಂಡು ಬಂದೆ. ಬಾಡ್ಬರಿಕ್ ಚೆರಿ ಅಂತ, ಇದು ಒಂದು ಸಣ್ಣ ಹಣ್ಣು, ಇದು ಕಂಟಿ ಜಾತಿ ಗಿಡ. ನಾವು ಕಾರೆ ಹಣ್ಣು ಅಂತೀವಿ ನಮ್ಮ ಏರಿಯಾದಲ್ಲಿ, ಆ ಕಾರೆ ಹಣ್ಣಿನ ಜಾತಿ ಗಿಡ ಇದು. ಈ ಮಳೆಗಾಲದ ಅವಧಿಯಲ್ಲಿ ಈ ವರ್ಷ ಇದು ನಾಲ್ಕನೇ ಫಸಲು ಬಂದಿರೋದು. ಇದು ಒಂದೊಂದು ಗಿಡ ಒಂದು 20 ಕೆಜಿ ಇಳುವರಿ ಬರುತ್ತೆ. ಒಬ್ಬ ಮಹಾತ್ಮ ನನ್ನಲ್ಲಿಗೆ ಬಂದ, ನಾನು ಬಂದವರಿಗೆಲ್ಲ ಈ ಹಣ್ಣು ಜಾಸ್ತಿ ಪರಿಚಯ ಮಾಡ್ತಿದ್ದೆ. ಯಾಕಂದ್ರೆ 3-4 ಸಲ ಇದು ಫಸಲು ಬಂತಲ್ಲ, 2 ಸಲ ಫಸಲನ್ನ ಬಂದ್ರೆ ಅವನು ಲಾಭದಾಯಕ ಆಗತ್ತಲ್ಲ, ಇಂಥವನ್ನೆಲ್ಲ ಜನ ಮಾಡ್ಲಿ ಅಂತ ಪರಿಚಯ ಮಾಡ್ತಾ ಇದ್ದೆ. ಒಬ್ಬ ಹುಡುಗ ಬಂದು, ಏನ್ರಿ ನೀವು ಬಾಡ್ಪದಿಕ್ ಚರಿ ಹಾಕಿಬಿಟ್ಟಿದ್ದೀರಿ ಅಂತ ನನಗೆ ಅಗಾಧವಾಗಿ ಆತೆ ಈ ಹೆಸರು ಹೇಳ್ಬಿಟ್ಟ. ನಿನಗೇನ್ ಗೊತ್ತಣ್ಣಯ್ಯ ಈ ಬಾಡ್ಪದಿಕ್ ಚರಿ ಹೆಸರು ಅಂದೆ. ನಾನು ಅಮೆರಿಕದಲ್ಲಿ 1 ವರ್ಷ ಕೆಲಸ ಮಾಡಿ ಬಂದೆ, ಅಲ್ಲಿ ನಾನು ಇದನ್ನ ಇಷ್ಟು $ ಕೊಟ್ಕೊಂಡು ತಗೊಂಡೆ ಅಂತ ಹೇಳ್ದೆ. ಈಗ 4 ವರ್ಷದ ಹಿಂದೆ ಆತ ಈ ಬಾಡ್ಪದಿಕ್ ಚರಿನ ಅಮೆರಿಕದಲ್ಲಿ ಕೊಟ್ಟ ಬೆಲೆ 1 ಕೆಜಿಗೆ 3,500. ನಾನು ಅಗಾಧವಾಗಿ ತಳ್ಕೋಯ್ಬಿಟ್ಟೆ. ಅಬ್ಬ ನಾನು ಎಂತದ್ ಮಾಡಿದೀನಲ್ಲ ಅಂತ ಒಂದು ಖುಷಿ, ಜೊತೆಗೆ ನಮ್ಮನ್ನೇ ನಾವು ಕಳ್ಕೊಂಡ್ಬಿಟ್ಟೆ. ನಾನು 3,500 ಅಂತಂದಿಡ್ಲೆ, ಏನಿದೆ ಇದರಲ್ಲಿ ಅಂತ ಮಹತ್ವ ಅಂದ್ರೆ, ನಮ್ಮ ದೇಶದಲ್ಲಿ ಬೆಟ್ಟದ ನೆಲ್ಲಿ ಅದ್ಭುತ ಔಷಧಿಗಳ ಭಂಡಾರದ ಜೊತೆಗೆ ಬಹಳ ಸಿ ವಿಟಮಿನ್ ಇರ್ತಕ್ಕಂಥದ್ದು ಯಾವ್ದಂದ್ರೆ ಆಮ್ಲ. ಆದ್ರೆ ಅದಕ್ಕಿಂತ ದುಪ್ಪಟ್ಟು ಇದು, ನನಗೆ ಅದೆಲ್ಲ ಗೊತ್ತಾಗಲ್ಲ. ಇದು 1,600 PPM ಇದೆಯಂತೆ. ಇದು 600-800 ಇದರಲ್ಲಿ ಬೆಟ್ಟದ ನೆಲೆಯಲ್ಲಿ ಸಿ ವಿಟಮಿನ್ ಇರೋದು, ಆದ್ರೆ ಡಬಲ್ ಸಿ ವಿಟಮಿನ್ ಇದು. ಅಂತದ್ದು ಬರೀ ಮಳೆಗಾಲದ ಅವಧಿಯಲ್ಲಿ 4 ಸಲ ಫಸಲು ಬಂದೋಗ್ಬಿಡುತ್ತಲ್ಲ, ಇನ್ನೂರು ಹೆಚ್ಚು. ಇದನ್ನ ನಾವು ಮೌಲ್ಯವರ್ಧನ ತಂತ್ರಗಳು, ಇದನ್ನ ಡ್ರೈ ಮಾಡೋದು, ಇದನ್ನ ಕ್ಯಾಂಡಿ ಮಾಡೋದು, ಇದರದ್ದು ಸ್ಲೈಸ್ ಮಾಡೋದು, ಇದನ್ನ ರೋಲ್ ಮಾಡೋದು, ಇದೆಲ್ಲ ಸರ್ಕಸ್ಗಳು ನಾವು ಮಾಡ್ಬೇಕಲ್ಲ. ಯಾರು ಮಾಡ್ಬೇಕು? ದಡ್ರ ಕೈಲಿ ಮಾಡಕ್ಕಾಗತ್ತಾ? ನನಗೆ ಅದನ್ನ ಕೇಳಿದ ಮೇಲೆ ನಿದ್ದೆನೆ ಬರ್ಲೊಂದು. ನಾನು ಇವಾಗಲೇ ಇದನ್ನೆಲ್ಲ ಬೇಸಿ ಬೆಲ್ಲ ಹಾಕಿ ನನ್ನ ಡ್ರೈಯರ್ನಾಗೆಲ್ಲ ಸೊಂಡಿಗೆ ಇಟ್ಟಂಗೆ ಇಟ್ಟು ಬಂದಿದ್ದೀನಿ 2-3 ನಮೂನಿ. ಏನೆಲ್ಲ ಮಾಡ್ಬೋದು ನಾವು ಅಂತ, ಜ್ಯೂಸ್ ಮಾಡ್ತಾ ಇದೀವಿ, ಅದ್ಭುತ ಇರ್ತದೆ ಜ್ಯೂಸು. ಏನು ಇದು ಕಂಟಿ ಜಾತಿ ಬೆಳೆ, ಅಂತರ್ಜಲ ಕೊಳ್ಳೆ ಹೊಡಿಬೇಕಾಗಿಲ್ಲ. ಪ್ರಕೃತಿ ಗುರು ಗಗನವೇ ಲಿಂಗವು ಜಗವೇ ಕೂಡಲ ಸಂಗಮ. ಪ್ರಕೃತಿ ಜೊತೆಗೆ ಇದ್ದು ಆನಂದವಾಗಿರ್ತಕ್ಕಂಥದ್ದು, ನಮ್ಮ ಮೈ ದಡಿಸಿ ಎಂಬಲಿಕ್ಕೆ ಬದುಕು ಮಾಡ್ತಕ್ಕಂಥದ್ದು, ಖುಷಿಗಾಗಿ ಬದುಕು ಮಾಡ್ತಕ್ಕಂಥದ್ದು. ಈ ರೀತಿ ಜೀವನ ಕಳಿಬೇಕಂದ್ರೆ ಕೃಷಿ ಅದ್ಭುತ. ನಾವು ಜ್ಞಾನದಲ್ಲಿ ಕೃಷಿ ಮಾಡ್ಬೇಕು, ಅಜ್ಞಾನದಲ್ಲಿ ಅಲ್ಲ. ಅಜ್ಞಾನದಲ್ಲಿ ಕೃಷಿ ಮಾಡಿದ್ರೆ ಸಿಕ್ಕಾಕೆಂಬಿಡ್ತೀವಿ, ಈ ಸಂಕಟಗಳೆಲ್ಲ ಬಂದ್ಬಿಡ್ತವೆ. ರಾಗ ದ್ವೇಷಗಳು ಅಂತೀವಿ ಅವನ್ನೇ, ದ್ವೇಷಗಳು ಅಂದ್ರೆ ಈ ಸಂಕಟಗಳು, ರಾಗ ಅಂದ್ರೆ ಖುಷಿ. ಇವೆರಡೂ ನಾವು ಲೌಕಿಕವಾಗಿ ಅನುಭವಿಸ್ತಾ ಇರ್ತೀವಿ. ಈ ಲೌಕಿಕದಲ್ಲಿ ನಾವು ಅಲೌಕಿಕ ತತ್ವಕ್ಕೆ ಹೋಗ್ಬೇಕಂತಂದ್ರೆ ಅದನ್ನ ಒಪ್ಪಿಗೆಬೇಕು. ನಮ್ಮಲ್ಲಿ ಏನೇನು ಬರುತ್ತೆ, ನಾವು ನಮ್ಮ ಹೊಲದಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ಎಷ್ಟು ಮಳೆ ಪ್ರಮಾಣ ಬರುತ್ತೆ, ಈ ಮಳೆಗೆ ನಾವು ಏನೆಲ್ಲ ಮಾಡಬಹುದು, ಆಮೇಲೆ ವೆಚ್ಚ ರಹಿತ ಹೇಗೆ ಮಾಡಬಹುದು, ಈ ರೀತಿ ಚಿಂತನೆಗಳು ನಮ್ಮ ತಲೆ ಒಳಗಡೆ ಹೋಗ್ತಾ ಬರಬೇಕು. ಬಾಡ್ಬರಿಕ್ ಚೆರಿ 4 ಸಲ ಬರುತ್ತೆ. ಒಂದು ಗಿಡದ 20 ಕೆಜಿ ಬಂದ್ರೆ 4 ಸಲಕ್ಕೆ 80 ಕೆಜಿ ಆಯ್ತು. 1 ಎಕರೆಗೆ 15 ಅಡಿ ವಿನ್ಯಾಸದಲ್ಲಿ ಇದನ್ನ ವಿನ್ಯಾಸ ಮಾಡಬಹುದು. ಸುಮಾರು 100-150 ಗಿಡಗಳು ವಿನ್ಯಾಸ ಮಾಡಬಹುದು. ಏಸು ಲಕ್ಷ ಬೇಕಾದ್ರೂ ಕೃಷಿಯಲ್ಲಿ ಸಿಗುತ್ತೆ ಗುರುವೆ. ದುಡ್ಡು ಮುಖ್ಯ ಅಲ್ಲ. ನಾವು ಇಲ್ಲಿ ಭೂಮಿನ ತಾಯಿ ಅಂತ ಸ್ವೀಕರಿಸಿ ಅಯ್ಯಮ್ಮನ ಪ್ರೇಮದಿಂದ ಅಪ್ಪಿಕೊಂಡು ಆಲಂಗಿಸಿ ಇದ್ರ ಜೊತೆ ಜೊತೆಗೆ ನಾವು ಇರಬೇಕು. ಒಂದೇ ಒಂದು ಗಿಡ ಮರ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು ಅಂತೀವಿ. ನಾವು ಈ ನಮ್ಮ ಹೊಲಗಳನ್ನ ಒಂದೇ ಒಂದು ಬೆಳೆ, ಎರಡೇ ಎರಡು ಬೆಳೆ ಮಾಡೋದಕ್ಕಿಂತ 26 ಬೆಳೆ ಮಾಡಿ ಸ್ವಲ್ಪ ಸ್ವಲ್ಪ ಚೌ ಚೌ ಚೌ ಚೌ ಚೌ ಚೌ ಇರಲಿ. ಅವಾಗ ಏನಾಗುತ್ತೆ, ಭೂಮಿಯ ತಾಯಿಯ ಕಡೆ ನಿರಂತರ ನಡಿಗೆ ಆಗುತ್ತೆ. ನಿರಂತರ ನಡಿಗೆ ಆದಾಗ ಏನಪ್ಪ, ಪ್ರತಿ ಒಂದು ಕಾಲಮಾನದಲ್ಲೂ ಆ ಹೊಲದಲ್ಲಿ ನಮ್ಗೇನಾದ್ರೂ ಸಿಗ್ತಲೇ ಇರ್ಬೇಕು, ದಿನ ದಿನ ಸಿಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ದಿನ ದಿನ ದುಡ್ಡು ನೋಡ್ತಾ ಇರ್ಬೇಕು. ಲಕ್ಷ್ಮಿ ಎಲ್ಲಿರ್ತಾಳ, ಅಲ್ಲಿ ನಾವಿರ್ತೀವಿ ಮನುಷ್ಯರು. ಅದಕ್ಕಾಗಿ ಲಕ್ಷ್ಮಿ ಎಲ್ಲಪ್ಪ ಅಂದ್ರೆ ಭೂಮಿನೇ ಲಕ್ಷ್ಮಿ. ಆ ಭೂಮಿನ ಲಕ್ಷ್ಮಿ ಅಂತ ಸ್ವೀಕರಿಸಿ ಅಲ್ಲಿ ನಿತ್ಯಾನಂದಕರಿ, ವರಾಭಯಕರಿ, ಸೌಂದರ್ಯ ರತ್ನಾಕರಿ, ಎಲ್ಲಾ ರತ್ನಗಳು ಸಿಗೋದು ನಮ್ಗೆ ಇಲ್ಲೇ. ಶಂಕರಾಚಾರ್ಯರು ಅವತ್ತನೆ ಬರೆದು ಬಿಡಿದ್ದಾರೆ, ಅನ್ನಪೂರ್ಣೇಶ್ವರಿ ಅಷ್ಟಕಮ್ಮ ಅಂತ. ನಮ್ಗೆ ಈ ಮಾತಿಗಿನ್ನ ಹೆಚ್ಚಿಗೆ ಶಕ್ತಿ ಬರುತ್ತೆ. ಅವತ್ತೇ ಹೇಳಿದರೆ ಅನ್ನಪೂರ್ಣೆಯಾಗಿರ್ತಕ್ಕಂಥ ಈ ಭೂಮಿ ಮೇಲೆ ನಮಗೆ ಅನೇಕ ಜಾತಿ ಗಿಡಗಳು ಇರಬೇಕು ಅಂತ ಒಂದು ಕನಸು ಕಟ್ಟಿದ್ದೆ. ನನ್ನ ಹೊಲದಾಗ ನಾನು ಏನೇನೋ ಮಾಡಿದ್ದೆ, ಮಕ್ಕಳು ಅಲ್ಲಿಗೆ ಬಂದರು, ಅದನ್ನ ಆಕ್ರಮಿಸ್ಕೊಂಡ್ಬಿಟ್ರು. ನಾನು ಸ್ವಲ್ಪ ವಾನಪ್ರಸ್ಥಾಶ್ರಮ ಅಂತಾರಲ್ಲ ಮಕ್ಕಳು ದೊಡ್ಡರಾದ್ಮೇಲೆ, ವಾನಪ್ರಸ್ಥಾಶ್ರಮ ಏನಿಲ್ಲ, ನಾವೇ ಅಲ್ಲಿ ಸೃಷ್ಟಿಸ್ಕೋಬೇಕು. ನಮ್ಮ ತಮ್ಮನ ಹೊಲ ಖಾಲಿ ಇತ್ತು, ತಮ್ಮ ನೀನು ರಿಟೈರ್ಡ್ ಆಗಿ ಬಂದ ಮೇಲೆ ನಿನಗೆ ಒಂದು ತೋಟ ಮಾಡಿಕೊಡ್ತೀನಿ ಅಂದ್ಕೊಂಡು ಒಂದ್ 30-40 ಜಾತಿ ಬೆಳೆಗಳನ್ನ 3 ಎಕರೆಯಲ್ಲಿ ಹಾಕಿದ್ದೇನೆ. ಜಲ ಸಂರಕ್ಷಣೆ ಪ್ರಕ್ರಿಯೆಗಳು, ಟ್ರಂಚ್ ಕಂಪೌಂಡ್ ಮೆಥಡ್, ತಿರುವುಗಾಲಿವೆ, ಕೃಷಿ ಹೊಂಡ, ಇವನ್ನೆಲ್ಲ ಮಾಡಿಸ್ಬಿಟ್ಟು ಮೊದಲನೇ ವರ್ಷ, ಎರಡನೇ ವರ್ಷ ಇಂಥ ಒಂದು 30-40 ಜಾತಿ ಬೆಳೆಗಳು ಹಾಕಿದಿನಲ್ಲಿ ಈಗಾಗಲೇ ಫಸಲು ಚಾಲಾಗಿದೆ. ಅದೇ ಹೊಲದಲ್ಲಿ ಬಂದಿರತಕ್ಕಂಥ ಫಸಲು ಇದನ್ನ ಅರಬಾವಿ ಯೂನಿವರ್ಸಿಟಿ ನಮ್ಮೂರಿಗೆ 350 ಕಿಲೋಮೀಟರ್ ಇದ್ರ ಬಗ್ಗೆ ಗೊತ್ತಾಯ್ತು. ಕಾಶ್ಮೀರದಾಗಿರ್ಲಿ ಒಂದು ಗಿಡ ತಗೊಂಡ್ ಬಂದು ಹಾಕಿ ಕೋಟಿಗಟ್ಟಲೆ ಕಾರ್ ತಗೊಂಡ್ ಬಂದ್ರೆ ದಿನ ದಿನ ಸವಿತಾ ಇರ್ತತೆ. ಒಂದು ಗಿಡ ತಗೊಂಡ್ ಬಂದು ನೀವು ನಿಮ್ಮ ನೆಲಕ್ಕೆ ಹಾಕಿದ್ರೆ ದಿನ ದಿನ ಬೆಳೀತಾ ಇರ್ತತೆ. ಬೇಲ್ದಣ್ಣಿನ ಗಿಡ, ನಾನು ಬೆಂಗಳೂರಿಗೆ ಇದೀನಿ, ಇಲ್ಲಿ ಬರಕಾಗಲ್ಲ, ಅಲ್ಲಿಗೆ ಕಳ್ಸಕ್ ಆಗುತ್ತಾನು, ನಾವು ಕಳಿಸೋದಿಲ್ಲ ಸ್ವಾಮಿ, ಒಂದು ಗಿಡ ಬೇಕಾದ್ರೂ ನಮ್ಮಲ್ಲಿಗೆ ಬಂದು ತಾಂಡೋಗಿ. ಅವ್ರು ಬಂದ್ರೆ ಆ ಜ್ಞಾನ ಗೊತ್ತಾಗುತ್ತೆ, ಪ್ಲಾಟ್ ನೋಡ್ತಾರೆ, ಅದ್ರದ್ದು ಹೆಚ್ಚಿನ ವಿಚಾರಗಳು ಅವ್ರಿಗೆ ಗೊತ್ತಾಗ್ತಾ ಬರ್ತವೆ, ಅವಾಗ ಗಟ್ಟಿಯಾಗಿ ನಿಲ್ತಾರೆ. ನಾವು ಅದಕ್ಕಾಗಿ ಯಾರಿಗೂ ಗಿಡಗಳನ್ನ ನಮ್ಮಲ್ಲಿಗೆ ಬನ್ನಿ ಅಂತ ಹೇಳ್ತೀವಿ. ನಮ್ದು ನರ್ಸರಿ ಇದೆ. ಆಮೇಲೆ ಈ ರೀತಿ ಬೇಲದ ಹಣ್ಣಿನ ತೋಟ ಮಾಡಿದೆ ನಾನು. ಅದೇ ರೀತಿ ಒಂದು 5-6 ಹುಣಸೆ ಮರ ಅದಾವೆ, ನೇರಳೆ ಗಿಡ ಅದಾವೆ, ಸ್ವಲ್ಪ ಸೀತಾಫಲ ಇದಾವೆ. ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ, ನಾವು ಅವನ್ನೆಲ್ಲವನ್ನು ಮೌಲ್ಯವರ್ಧನೆ ಮಾಡ್ತೀವಿ. ಯಾವ ವಸ್ತುಗಳನ್ನ ಹಾಗೆ ನಾವು ಯಾರಿಗೂ ಕೊಡದೇ ಇಲ್ಲ. ಬೇಲದ ಹಣ್ಣು ಬೇಲದ ಹಣ್ಣಾಗಿ ಕೊಡೋದಿಲ್ಲ, ಅದನ್ನ ಒಂದು 6-7 ಪ್ರಾಡಕ್ಟ್ ಮಾಡ್ತಾ ಇದೀವಿ. ಈ ಚಿಪ್ಪು ಬರ್ತದೆ ಬೇಲದ ಹಣ್ಣಿನ ಮೇಲೆ, ಚಿಪ್ಪು ಈ ಹಣ್ಣಿನ ತಿರುಳು ತೆಗೆದ ಮೇಲೆ ಇದು ಚಿಪ್ಪು ಬರ್ತದೆ. ಚಿಪ್ಪನ ಏನ್ ಮಾಡ್ಬೇಕು ಅಂತ ಒಂದು ಆಲೋಚನೆ ಬಂತು ನನಗೆ. ನೀವು ತೆಂಗಿನ ಚಿಪ್ಪು ಏನ್ ಮಾಡ್ತೀರಿ, ನಾನು ಇದನ್ನೇನ್ ಮಾಡ್ಬೇಕಂತ ಆಲೋಚನೆ ಬಂತು. ಅದನ್ನ ನಾನು ಚಾರ್ಕೋಲ್ ಮಾಡಿದೆ, ಚಾರ್ಕೋಲ್ ಅಲ್ಲಿ ಇಡ್ಲಿ ಮಾಡಿದೆ. ಇಡ್ಲಿ ಮಾಡಿ ಇದಕ್ಕೆ ಸೈಂದ ಲವಣ ಸ್ವಲ್ಪ ಪಚ್ಕರ್ಪೂರ ಹಾಕಿದೆ, ಅಲ್ಲಿ ಪುಡಿ ಮಾಡಿದೆ. ಫ್ಲೋರೈಡ್ ನಿಂದ ಹಳದಿ ಆಗ್ತವಲ್ಲ ಅಲ್ಲೂ, ಅದು ಕ್ಲೀನ್ ಆಗುತ್ತೆ. ಆ ಹುಣಸೆ ಹೂವಿನ ಕಾಲ, ನನ್ನ ಮನೆ ಮುಂದೆ 3 ಹುಣಸೆ ಮರ ಅದಾವೆ. ಹೂವು ಸಿಕ್ಕಾಪಟ್ಟೆ ಬಿದ್ದ್ಬಿಟ್ಟಿತ್ತು, ಕೆಳಗೆ ಸಿಮೆಂಟ್ ಎಲ್ಲ ಇತ್ತು. ಬೆಳಿಗ್ಗೆ ಎದ್ದು ಬಂದಿಡ್ಲೆ ನಾನು ಅಂಗಳದಲ್ಲಿ ಹೊಡಿಬೇಕಾಗಿತ್ತು. ಅಬ್ಬಬ್ಬ ವಾಟೆ ವೇಸ್ಟ್ ಅಂತ ನನಗೆ ಬಹಳ ಬೇಸರ ಆತು. ತಿಂತಕ್ಕಂತ ಹೂವನ್ನ ಎಷ್ಟೆಲ್ಲ ವೇಸ್ಟ್ ಮಾಡ್ತಾ ಇದೀವಲ್ಲ ಅಂತ ಸಂಕಟ ಆತು. ಅದನ್ನೆಲ್ಲ ತುಂಡ್ಗಂದೆ. ಒಂದು ದಿನದ ಒಂದು ಮರದ ಹೂವು, ಸಣ್ಣ ಮರ, 2 ಕೆಜಿ ಹೂವು ಆತಲ್ಲ, ಇನ್ನೊಂದು ಮರದ್ದು ಎಲ್ಲ ಸೇರಿಸಿ ಡ್ರೈಯರ್ನಲ್ಲಿ ಹಾಕಿದೆ, ಪೌಡರ್ ಮಾಡಿದೆ. ಜೊತೆಗೆ ಈ ಬೇಲ್ದಣಿ ಚಿಪ್ ಇತ್ತಲ್ಲ, ಚಿಪ್ಪನ್ನು ಪೌಡರ್ ಮಾಡಿದೆ, ಎರಡಾತು. ನಾವು ಹಾಲನ್ನ ಪೇಡ ಮಾಡ್ತೀವಿ, ಪೇಡ ಮಾಡೋದು ಕಟ್ಟಿಗೆ ಒಲೆ ಹಚ್ಚುತ್ತೀವಿ, ಆ ಬೂದಿನ ಅದಕ್ಕೆ ತಗೊಂಡೆ. ಜೊತೆಗೆ ನಂದೊಂದು ಮಿಲೆಟ್ಸ್ ಯಂತ್ರ ಇದೆ, ಅಂದ್ರೆ ಸಿರಿಧಾನ್ಯನ ಹಸಕ್ ತೆಗಿತಕ್ಕಂತ ಯಂತ್ರ, ಆ ತೌಡ್ನ ಪೌಡರ್ ಮಾಡಿದೆ. ಈ 4 ಮಿಕ್ಸ್ ಮಾಡಿದೆ, ಪಾತ್ರೆ ತಿಕ್ಕ ಕೊಟ್ಟೆ, ಪಳ ಪಳ ಪಳ ಒಳಿಯಕತಿ ಪಾತ್ರೆ ತಿಕ್ಕ ಪೌಡರ್. ನಮ್ಮ ಹೇಳಿದ್ರು ಅಣ್ಣ ಸ್ವಲ್ಪ ಹಾಲಿಂದು ಜಿಡ್ಡು ಹೋಗಿಲ್ಲ ಕಣ್ಣಣ್ಣ, ಪಳ ಪಳ ಏನು ಅಂತವೆ, ಸ್ವಲ್ಪ ಜಿಡ್ಡಿದೆ ಅಂತ ಒಂದು ಫೀಡ್ಬ್ಯಾಕ್ ಬೇಕಲ್ಲ. ಅವಾಗ ಸ್ವಲ್ಪ ಹೌದೇನು ಹಂಗಾರೆ ಅಂತ ಅಂದ್ಕೊಂಡು ಸೀಗೆಕಾಯಿ ಅಟ್ಟದ ಮೇಲೆ ಇತ್ತು, ಸೀಗೆಕಾಯಿ ಕೆಳಗೆ ತಗೊಂಡೆ, ಅದನ್ನೊಂದು 1/2 ಕೆಜಿ ಮಿಕ್ಸ್ ಮಾಡಿದೆ, ಆ ಜಿಡ್ಡುನು ಹೋಗ್ಬಿಡ್ತು. ನಮ್ಮ ಮನೆಯಲ್ಲೇ ವಾಷಿಂಗ್ ಪೌಡರ್ ತಯಾರಾಗಿಬಿಡ್ತು. ವಾರಕ್ಕೆ 2 ಸೋಪ್ ಕಳಿಯಾರ ಅವರು, ತಿಂಗಳಿಗೆ 8 ಸೋಪು. ಆ ಸೋಪಿನ ನೀರು ಎಲ್ಲಿ ಹೋಗುತ್ತೆ, ನಮ್ ಭೂಮಿಗೆ ಹೋಗೋದಲ್ಲ. ಸಣ್ಣ ಸಣ್ಣ ಆಲೋಚನೆಗಳು ಆಗ್ಬೋದು, ಇವೆಲ್ಲ ಬರಬೇಕು. ನಮ್ಮ ಮನೆಯಲ್ಲೇ ಒಂದು ವಾಷಿಂಗ್ ಪೌಡರ್ ಆತು. ಈಗ ನಮ್ಮ ಅಂಗಿಗೆ ಒಂದೇ ಒಂದು ಸಣ್ಣ ತೂತುನು ಒಂದು ಗಡಿಗೆ ನೀರಿದ್ರು ಕ್ಲೀನ್ ಆಗೋಗ್ಬಿಡುತ್ತಲ್ಲ, ಖಾಲಿ ಆಗೋಗ್ಬಿಡುತ್ತಲ್ಲ. ಅದಕ್ಕೆ ಏನೇನ್ ಗಂಡಿಗಳನ್ನೆಲ್ಲ ನಾವು ಹೊಲ್ಕೋಬೇಕು. ಬೆಳಿಗ್ಗೆ ತಿಕ್ತಕ್ಕಂತ ಪೇಸ್ಟ್ ಎಷ್ಟು ದುಡ್ಡು ಹೋಗುತ್ತೆ, ನಾವು ತಿಕ್ತಕ್ಕಂತ ಪಾತ್ರೆಗೆ ಎಷ್ಟು ದುಡ್ಡು ಹೋಗುತ್ತೆ, ಇವೆಲ್ಲ ಲೆಕ್ಕ ಮಾಡ್ಬೇಕು ತಾನೆ. ಲೆಕ್ಕ ಇರಬೇಕಂತೆ, ತಿಪ್ಪಿಗೋದ್ರೆ ತಪ್ಪದೆ ಲೆಕ್ಕ ಇರಬೇಕಂತೆ. ಜ್ಞಾನ ಬರತಕ್ಕನ, ಜ್ಞಾನ ಬಂದ ಮೇಲೆ ಏನ್ ಇಡಬೇಡಿ, ಜ್ಞಾನ ಬರಕ್ಕಾಗಿ ಲೆಕ್ಕ ಇಡಿ. ಪೇಸ್ಟ್ಗೆ ಎಷ್ಟು ಹೋತು, ಸೋಪ್ಗೆ ಎಷ್ಟು ಹೋತು, ಇಂಥವೆಲ್ಲ ಲೆಕ್ಕಗಳನ್ನ, ಸಣ್ಣ ಸಣ್ಣ ಲೆಕ್ಕಗಳು, ಪ್ರಯಾಣಕ್ಕೆ ಎಷ್ಟು ವೆಚ್ಚ ಆತು, ಮದುವೆಗೆ ಎಷ್ಟು ವೆಚ್ಚ ಆತು. ನಮ್ಮ ತಮ್ಮರು ಸ್ವಲ್ಪ ಅನುಕೂಲ ಆಗದರೆ ಮದುವೆ ಮಾಡಿದ್ದು ಎಷ್ಟು ಗೊತ್ತಾ, 30 ಲಕ್ಷ. ನಮ್ಮ ತಮ್ಮ ನಾನು ಮಾಡಿದ್ದು ಎಷ್ಟು ಗೊತ್ತಾ, 3,000. ನನ್ನ ಮಕ್ಕಳಿಗೆ ನಾನು ಮದುವೆ ಮಾಡಿದೆ, ಸರಳ ಲಗ್ನ. ಅವ್ರು ನೆಂಟರು ಬಂದ್ರು, ನಾವು ನೆಂಟರು ಬಂದ್ವಿ, ನಮ್ದೇ ಗಾಡಿ ಇತ್ತು, ಹೋದ್ವಿ ಚನ ಮಾಂಗಲ್ಯ ಅಂತ ಧರ್ಮಸ್ಥಳದ ಕಟ್ಟಿಕೊಂಡ್ವಿ, ಬಂದ್ವಿ. ಮದುವೆ ತಾನೆ, ಇಬ್ಬರು ಮೊಮ್ಮಕ್ಕಳಾಗ್ಯಾರೆ, ಎರಡನೇನಿಗೂ ಹಂಗನೆ, ಸಿಂಪಲ್ ಮ್ಯಾರೇಜ್. ಮದುವೆ ಖರ್ಚು ಯಾರು ನೋಡ್ಬೇಕಂದ್ರೆ ಮಕ್ಕಳೇ ನೀವೇ ನೋಡ್ಬೇಕು. ನಿಮ್ಮಿಂದ ನಾನೇನು ಬಯಸಿಲ್ಲ, ನಿಮ್ ದುಡ್ದು ನೀವೇ ಇಟ್ಟುಕೊಂಡಿದ್ದೀರಿ, ಖರ್ಚು ನೀವೇ ನೋಡ್ಬೇಕು. ಓಕೆ ಅಣ್ಣಪ್ಪ, ಜೈ. ಖರ್ಚೆಲ್ಲ ಅವರೇ ನೋಡಿದ್ರು. ಆಮೇಲೆ ಮಕ್ಕಳು ಮದುವೆ ಆದ ಮೇಲೆ ಬೆಡ್ರೂಮ್ ಅವರೇ ಕಟ್ಕೊಂಡಿದ್ದಾರೆ, ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ಅದೆಲ್ಲ ಸಬಲರಾಗಿದ್ದಾರೆ ಅಂತ. ನಾವೇನ್ ಮಾಡ್ತೀವಿ, ಪಾಕೆಟ್ ಮನಿ. ಯಾವ ವಯಸ್ಸಿಗೆ ಪಾಕೆಟ್ ಮನಿ ಕೊಡಬೇಕು ಮಕ್ಕಳಿಗೆ? ಅರಸುಕುವನದ ತೆರೆದಿ ಮಗುವಿ ಗುಡಿಸ್ಪನ್ನು ತೊಡಿಸಿ ತೊಡಿಗೆ ತುಂಡಾಗುವುದು ಅರಿವೆ ಕಳೆಯಾಗುವುದು ಎಂದಂಜಿ ಆ ಮಗುವು ಜೊತೆ ಜಗವ ಬಿಟ್ಟು ಹೊರಗತಾ ಹೋಗದಿರಿ ಹೊರ ಜಗವ ನೋಡಿದಿರಿ ಎದರಿ ಸಾಯುವುದು.